ಸಮಯ 6:51:20 ಆಕಾಶವಾಣಿ ಭದ್ರಾವತಿ. ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15, ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸಿಕೊಳ್ಳೋದನ್ನ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಬಾಳೆ ಕೃಷಿ ಅನುಭವ ಕುರಿತು ಚನ್ನಗಿರಿ ತಾಲೂಕು ಸೋಮಶೆಟ್ಟಿ ಹಳ್ಳಿಯ ಹೆಚ್ಸಿ ಹರೀಶ್ ಅವರೊಡನೆ ಸಂದರ್ಶನ ಕೇಳೋಣ. ಆತ್ಮೀಯ ಕೇಳಿದರೆ, ಇಂದು ನಾವು ಚನ್ನಗಿರಿ ತಾಲೂಕು ಸೋಮಶೆಟ್ಟಿ ಹಳ್ಳಿಯ ಹರೀಶ್ ಅವರ ತೋಟದಲ್ಲಿದ್ದೀವಿ. ಇವರು ತಮ್ಮಲ್ಲಿರ್ತಕ್ಕಂತಹ ತೋಟದಲ್ಲಿ ಬಾಳೆ ಗಿಡವನ್ನು ಹಾಕಿ ಜೊತೆಗೆ ಅಡಿಕೆ ಈಗ ನೆಟ್ಟಿದ್ದಾರೆ. ಆದರೆ ಬಾಳೆಯಲ್ಲಿ ಹೆಚ್ಚು ಲಾಭವನ್ನು ಗಳಿಸಿದ್ದೀನಿ ಅಂತ ಬಾಳೆ ಕೃಷಿ ಹೆಚ್ಚು ಮಾಡಿದ್ದಾರೆ. ಹಾಗಾಗಿ ಬಾಳೆ ಕೃಷಿ ಬಗ್ಗೆ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಹರೀಶ್ ಅವರೇ. ನಮಸ್ಕಾರ ಸರ್. ಹೇಳಿ, ಪ್ರಾರಂಭದಲ್ಲಿ ನೀವು ಬಾಳೆ ಕೃಷಿ ಮಾಡದೆ ಅಂತ ಹೇಳ್ತಿದ್ರಿ. ಇದಕ್ಕಿಂತ ಮುಂಚಿತವಾಗಿ ತಾವು ಏನು ಮಾಡಿಕೊಂಡಿದ್ರಿ, ಎಲ್ಲಿದ್ರಿ, ಹೇಗೆ ನಿಮಗೆ ಆಸಕ್ತಿ ಬಂತು ಕೃಷಿ ಮಾಡಲಿಕ್ಕೆ? ಮೊದಲು ನಾನು ಶಿವಮೊಗ್ಗ ಸಿಟಿಯಲ್ಲಿದ್ದೆ, ಅಲ್ಲಿ ಪ್ರೈವೇಟ್ನಲ್ಲಿ ವರ್ಕ್ ಮಾಡ್ತಿದ್ದೆ. ಅಲ್ಲಿ ವರ್ಕ್ ಮಾಡ್ತಿದ್ದಾಗ ಅಲ್ಲಿ ಯಾಕೆ ವರ್ಕ್ ನನಗೆ ಇಂಟ್ರೆಸ್ಟ್ ಬಂದಿಲ್ಲ ಅಂತೇಳಿ ಹಳ್ಳಿಗೆ ಬಂದು ಕೃಷಿ ಮಾಡೋಣ ಅಂತೇಳಿ. ನಮ್ಮ ಫಸ್ಟು ಕಮ್ಮಿ ಇತ್ತು, 2 ಎಕರೆಯಲ್ಲಿ ಬರೀ 200 ಗಿಡ ಅಡಿಕೆ ಮರ ಇದ್ವು. ಅದು ಬಿಟ್ಟು ಮತ್ತೆ ಸಸಿ ಮತ್ತೆ ಹೊಸದಾಗಿ ನೆಟ್ಟು ಅದರಲ್ಲಿ 500 ಗಿಡ ಬಾಳೆ ಹಾಕಿದ್ದೀನಿ. ಅಡಿಕೆಗಿಂತ ಇನ್ನು ಅಡಿಕೆ ಬರೋದು ಲೇಟ್ ಆಗುತ್ತೆ, ಬಾಳೆಯಲ್ಲಿ ಒಳ್ಳೆ ಲಾಭ ಬರ್ತಾ ಇದೆ ಈಗ ನನಗೆ. ಬಾಳೆಯಲ್ಲಿ ಒಳ್ಳೆ ಲಾಭ ಬರ್ತಿದೆ ಅಂತ ಹೇಳಿದ್ರಿ, ಅದಕ್ಕೂ ಮೊದಲು ನೀವು ಈ ಕೃಷಿ ಮಾಡಬೇಕು ಅಂತ ಆಸಕ್ತಿ ಹೇಗೆ ಬಂತು, ಯಾರ ಪ್ರೇರೇಪಣೆಯಿಂದ ನೀವು ಈ ಕೃಷಿನ ಆರಿಸ್ಕೊಂಡ್ರಿ? ಅದು ನನಗೆ ಈಗ ಕೆಲಸ ಅಲ್ಲಿ ಕರೆಕ್ಟಾಗಿ ಸರಿ ಸಿಗ್ತಾ ಇರಲಿಲ್ಲ ನನಗೆ. ಆದ ಕಾರಣ ಏನ ಮಾಡಿದೆ, ನನಗೆ ಇಲ್ಲಿ ಇದ್ರ ನಮ್ಮ ಭಾವರು ನಮ್ಮ ಅಣ್ಣರು ಮಾವರಿಂದ ಇಲ್ಲಿ ಮುಂದೆ ಕೃಷಿ ಮಾಡುವ ಚೆನ್ನಾಗುತ್ತೆ, ಏನು ದುಡಿತಿ ಅಲ್ಲಿ ಅಷ್ಟೇ ಇಲ್ಲಿ ದುಡಿತಿ ಅನ್ನೋ ಒಂದು ಇದು ಮಾಡಿದ್ರು. ಅವರೆಲ್ಲ ಆಸಕ್ತಿ ಮೇಲೆ ಮಾಡಿದೆ, ಅದು ಸಕ್ಸಸ್ ಆಯ್ತು ನನಗೆ. ಇಲ್ಲಿ ನೀವು ಟೌನ್ ಅಲ್ಲಿ ಇದ್ದವರು, ಸಡನ್ ಆಗಿ ಹಳ್ಳಿಗೆ ಬಂದಾಗ ಹೆಂಗ್ ಹೊಂದ್ಕೊಂಡ್ರಿ ಈ ಒಂದು ವಾತಾವರಣಕ್ಕೆ? ಹೋಗ್ತಾ ಹೋಗ್ತಾ ಮೊದಲು ನನಗೂ ಹೆಂಗ್ ಮಾಡೋದು ಏನು ಅಂತೇಳಿ ಭಾರಿ ಇದಾಗಿತ್ತು. ಈಗ ಎಲ್ಲ ಜೊತೆಗಿದ್ದ ಅವ್ರ ಜೊತೆ ಓಡಾಡ್ಕೊಂಡು ಎಲ್ಲ ಅಕ್ಕಪಕ್ಕದ ಜಮೀನಲ್ಲಿ ಇದ್ದಿದ್ದಲ್ಲ, ಅವ್ರು ಹೇಳ್ಕೊಡೋರು ಹಿಂಗೆ ಹಿಂಗೆ ಅಂತೇಳಿ ಅವರಿಂದ ಪ್ರೇರಣೆಯಾಗಿ ನಾನು ಮುಂದೆ ಬಂದೆ. ಅವರೆಲ್ಲ ಏನ್ ಮಾಡ್ಕೊಂಡಿದ್ದಾರೆ, ಏನ್ ಅವ್ರು ಏನ್ ತೋಟ ಮಾಡಿದ್ದಾರೆ? ಅವರು ನಮ್ಮಂಗೆ ಬಾಳೆ ಅಡಿಕೆ ಮೆಣಸು ಎಲ್ಲವನ್ನು ಹಾಕಿದ್ದಾರೆ ಅವರು. ಅದರಲ್ಲಿ ನಿಮಗೆ ಬಾಳೆ ತುಂಬಾ ಆಸಕ್ತಿ ಬಂತು, ಬಾಳೆ ನೆಟ್ಟಿದ್ದೀನಿ ಅಂತ ಹೇಳಿದ್ರಿ, ಆ ಬಾಳೆ ಕೃಷಿ ಬಗ್ಗೆ ನಮ್ಮ ಕೇಳುಗರಿಗೆ ಸ್ವಲ್ಪ ಸವಿವರವಾದ ಮಾಹಿತಿಯನ್ನು ಕೊಡ್ತೀರಾ? ಬಾಳೆ ಅಂದ್ರೆ ನನಗೆ ಬಾಳೆ ಹಾಕ್ಬೇಕು ಅಂತ ಇಷ್ಟ ಇತ್ತು, ಫಸ್ಟ್ ಇಂದ ಬಾಳೆ ಬಗ್ಗೆ ಭಾರಿ ಆಸಕ್ತಿ ಇತ್ತು. ಹಾಕೋಣ ಅಂತೇಳಿ ಎಲ್ಲರೂ ಕೇಳ್ತಿದ್ದೆ ಏನ್ ಮಾಡಬೇಕು, ಒಂದ್ ರೋಗ ಬಂದ್ರೆ ಏನ್ ಮಾಡ್ಬೇಕು ಅಂತ ಎಲ್ಲ ಕೇಳಿದಾಗ ಅವ್ರು ಹೇಳ್ದಾಗೆ ನಾನು ಕೆಲವ್ರು ಹೇಳ್ದ ಹಾಗೆ ಅದಕ್ಕೆ ತಕ್ಕನಾಗೆ ಟೈಮ್ ಟೈಮಿಗೆ ಗೊಬ್ಬರ ಅದಕ್ಕೆ ನೀರು ಆಮೇಲೆ ಡ್ರಿಪ್ ಇರಿಗೇಷನ್ ಮಾಡಿಸಿದ್ರೆ ಚೆನ್ನಾಗ್ ಬರುತ್ತೆ, ಡ್ರಿಪ್ ಇರಿಗೇಷನ್ ಅದೆಲ್ಲ ಮಾಡಿಸಿದ್ಮೇಲೆ ಇಳುವರಿನೂ ಚೆನ್ನಾಗ್ ಬಂತು ನನಗೆ. ವಾತಾವರಣ ಯಾವ ರೀತಿ ಇರಬೇಕು ಅಂತೀರ ಬಾಳೆಗೆ? ಬಾಳೆಗೆ ಜಾಸ್ತಿ ಥಂಡಿಯಾದ ಪ್ರದೇಶ ಇರಬಾರ್ದು, ನೀರಾವರಿ ಅಂತೀರ, ನೀರಾವರಿಯಲ್ಲಿ ಬಯಲಾದ್ರೆ ಚೆನ್ನಾಗ್ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಬಾಳೆ ಕೃಷಿ ಮಾಡೋಕ್ಕಿಂತ ಮುಂಚಿತವಾಗಿ ಗಿಡಗಳನ್ನ ಪ್ರಾರಂಭವಾಗಿ ಮಾಡ್ತೀರಿ, ಅದು ಎಲ್ಲಿಂದ ತಂದ್ರಿ, ನೀವೇ ಮಾಡಿದ್ರು ಎಲ್ಲಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಿ. ಬಾಳೆ ಗಿಡ ಅಂದ್ರೆ ನಾವು ಇಲ್ಲಿ ಬೇರೆ ಕಡೆ ಫಾರಮ್ ಅಲ್ಲಿ ಎಲ್ಲೂ ತಂದಿಲ್ಲ, ಈಗ ನಮ್ಮ ಅಣ್ಣ ತಮ್ಮದ್ರ ತೋಟದಲ್ಲೇ ಬೆಳೆದಿರೋ ಬಾಳೆಯಲ್ಲಿ ಅದರಲ್ಲೇ ಬಕ್ಕ ಬಂದು ಅದರಲ್ಲೇ ಮಾಡಿರೋ ಕೃಷಿ ಮಾಡಿರೋದು. ನಾವು ಸಣ್ಣ ಸಣ್ಣ ಗಿಡ ಬಕ್ಕ ಬಂದ್ ಗೆಡ್ಡೆನ ಅದರಲ್ಲೇ ನಾವು ಮಾಡಿರೋದು. ಅಷ್ಟೊಂದು ಗಿಡ ಸಾಕಾಯ್ತಾ? ಸಾಕಾಗುತ್ತೆ. ಅವ್ರದ್ದು ಇಲ್ಲ ಅಂದ್ರೆ ಒಂದು 5 ಎಕರೆ ಇರುತ್ತಲ್ಲ, 5 ಎಕರೆಲ್ಲಿ ಒಂದೊಂದು ಇದರಲ್ಲೂ ಒಂದು 5-6 ಗುಣಿ ಬರುತ್ತೆ, ಅದ್ರಲ್ಲಿ ಕಿತ್ಕೊಂಬಂದು ನಾವು ಹಾಕೋಬಹುದು, ಒಳ್ಳೊಳ್ಳೆ ಆರಿಸ್ಕೊಂಡು ಹಾಕ್ಬೋದು. ಅದ್ರ ಯಾವ ತಳಿ ಬಾಳೆ ಹಾಕಿರೋದು? ನಾವು ಪುಟ್ಬಾಳೆ ಅನ್ನೋ ತಳಿ ಹಾಕಿದ್ದೀವಿ. ಅಂದ್ರೆ 1 ಎಕರೆಗೆ ಬರೀ 500 ಗಿಡ ಕೂರ್ತಾವ ಅಥವಾ ಹೆಚ್ಚು ಕೂರ್ಬೋದಾ? 1 ಎಕರೆಗೆ 500 ಗಿಡ ಕೂರ್ಬೋದು. ಅದ ದಾಯ ಅಂದ್ಮೇಲೆ ನಾವು 9 ಅಡಿ ದಾಯ ಮಾಡಿದ್ರೆ ಚೆನ್ನಾಗಿರುತ್ತೆ, ಗಾಳಿ ಬೆಳಕಿಗೆ ಚೆನ್ನಾಗಿರುತ್ತೆ. ಹತ್ತತ್ರ ಹಾಕಿದ್ರೆ ಇಳುವರಿ ಕಮ್ಮಿ ಬರುತ್ತೆ, ದೂರ ದೂರ ಇದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ ಅಂತ. ನೀವು ಅಡಿಕೆ ಜೊತೆಗೆ ಇದು ಬಾಳೆ ಹಾಕಿರೋದ? ಅಡಿಕೆ ಜೊತೆಗೆ ಬಾಳೆ ಹಾಕಿರೋ. ಅಡಿಕೆ ಮತ್ತೆ ಒಂದ್ ಅಡಿಕೆ ಗಿಡದಿಂದ ಇನ್ನೊಂದ್ ಅಡಿಕೆ ಗಿಡ 9 ಅಡಿ ದಾಯ ಅಂತ, ಅದ್ರ ಮಧ್ಯದಲ್ಲಿ ನಾವು ಬಾಳೆ ಹಾಕಿರೋದು. ಅಡಿಕೆಯಿಂದ ಅಡಿಕೆಗೆ 9 ಅಡಿ, ಬಾಳೆಯಿಂದ ಬಾಳೆಗೆ 9 ಅಡಿ ಲೆಕ್ಕ ಲೆಕ್ಕ ಆಗೋದು, 9 ಅಡಿ ಲೆಕ್ಕ. ಈಗ ಅಡಿಕೆ ಗಿಡ ಸ್ವಲ್ಪ ಸಣ್ಣದು ಅಂತ ಹೇಳಿದ್ರಿ, ಈಗ ಎಷ್ಟು ವರ್ಷದಿಂದ ಈ ಬಾಳೆ ಕೃಷಿ ಮಾಡ್ತಾ ಇದ್ದೀರಾ? ಈಗ ಇಲ್ಲಿ ಒಂದು 5 ವರ್ಷದಿಂದ ಬಾಳೆ ಕೃಷಿ ಮಾಡ್ತಾ ಇದ್ದೀನಿ. ಈ ಬಾಳೆಗೆ ತಾವು ಯಾವ ರೀತಿಯಾಗಿ ಪೋಷಣೆ ಹೆಂಗ್ ಮಾಡ್ತೀರಿ, ಯಾವ ರೀತಿ ಅದನ್ನ ನೀರು ಹಾಕೋದು ಆಗ್ಲಿ ಗೊಬ್ಬರ ಕೊಡೋದಾಗ್ಲಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ಬೋದಾ? ಅದ್ರದ್ದು ಈಗ ಮಾಹಿತಿ ಅಂದ್ರೆ ಗೊಬ್ಬರ ಈಗ ಏನು ಟೈಮ್ ಇರುತ್ತಲ್ಲ, ಈಗ ಅದು 2 ತಿಂಗಳಿಗೆ ಒಂದ್ಸಲಿ, 2 ತಿಂಗಳಿಲ್ಲ 3 ತಿಂಗಳಿಗೆ ಒಂದ್ಸಲಿ ಈ ರಾಸಾಯನಿಕ ಗೊಬ್ಬರ ಕೊಡ್ತಾ ಇದ್ದೀನಿ ನಾನು. ಯಾಕಂದ್ರೆ ದನದ ಗೊಬ್ಬರ ಇಲ್ಲಿ ನನಗೆ ಸಿಗೋದಿಲ್ಲದ ಕಾರಣ ನಾನೇ ಏನ್ ಮಾಡೋ ರಾಸಾಯನಿಕ ಗೊಬ್ಬರವನ್ನು ಕೊಡ್ತಾ ಇದ್ದೀನಿ. ಯಾಕೆ ದನದ ಗೊಬ್ಬರ ಸಿಗಲ್ಲ ತಮ್ಗೆ? ಅಂದ್ರೆ ನನಗೀಗ ಇನ್ಕಮ್ ಅಲ್ಲಿ ಇರೋದು ಬಾಳೆಯಲ್ಲಿ ಈಗ ಮಂತ್ಯನ ನಡ್ಕೊಂತ ಹೋಗ್ತಾ ಇದೆ, ಅದಕ್ಕೆ ನನಗೆ ಸರಿ ಆಗುತ್ತೆ. ಈಗ ಅದಕ್ಕೆ ಜಾಸ್ತಿ ಆಗುತ್ತೆ ನನಗೆ ದನದ ಗೊಬ್ಬರ ಈಗಿನ ಇದರಲ್ಲಿ, ಆದ ಕಾರಣ ರಾಸಾಯನಿಕ ಗೊಬ್ಬರ ಕೊಟ್ಟು ಅದರಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಅಂದ್ರೆ ನೀವು ಈ ಅಡಿಕೆ ಬರೋವರೆಗೆ ಬಾಳೆನ ಮೇಂಟೈನ್ ಮಾಡೋಕೋಸ್ಕರವಾಗಿ ಜೀವನೋಪಯೋಗವಾಗಿ ಬಾಳೆನ ಇದ್ ಮಾಡ್ತಾ ಇದ್ದೀರಾ? ಹೌದು, ಜೀವನೋಪಯೋಗವಾಗಿ ಈಗ ಅಡಿಕೆಯಲ್ಲಿ ಇನ್ನು ಫಸಲು ಕಂಡಿಲ್ಲ ನಮ್ಮಲ್ಲಿ, ಕಮ್ಮಿ ಇದೆ ಅಸಲೇ ಫಸಲು. ಆದ ಕಾರಣ ಬಾಳೆಯಲ್ಲಿ ನನಗೆ ಎಷ್ಟು ಕಮ್ಮಿ ರೇಟಿಗೆ ಯಾವ್ದು ನನಗೆ ಗೊಬ್ಬರ ರಾಸಾಯನಿಕ ಗೊಬ್ಬರ ಮಾತ್ರ ಬಳಸ್ತಾ ಇದೆ, ಇನ್ನು ದನ ಗೊಬ್ಬರ ಅವೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗ್ ಬರುತ್ತೆ, ಇದರಲ್ಲೇ ಪರವಾಗಿಲ್ಲ ಮೇಂಟೈನ್ ಮಾಡ್ತಾ ಇದೆ. ಅಂದ್ರೆ ಭೂಮಿ ಫಲವತ್ತತೆ ಹಾಳಾಗಲ್ವಾ? ಹಾಳಾಗುತ್ತೆ, ಈಗ ಪರಿಸ್ಥಿತಿ ಹಂಗಿದೆಯಲ್ಲ, ಆ ಪರಿಸ್ಥಿತಿ ಪ್ರಕಾರ ಮಾಡ್ತಾ ಇದ್ದೀನಿ. ಮುಂದೆ ಚೆನ್ನಾಗಿ ಅನುಕೂಲ ಆದ್ಮೇಲೆ ಮತ್ತೆ ನಾನು ದನ ಗೊಬ್ಬರ ಇದಕ್ಕೆ ಹೋಗೋಣ ಅಂತ ಐಡಿಯಾ ಇದೆ. ಅಂದ್ರೆ ಮುಂದೆ ಸಾವಯವ ಕೃಷಿ ಮಾಡ್ಬೇಕು ಅಂತ? ಮುಂದೆ ಸಾವಯವನ್ನೇ ಮಾಡ್ಬೇಕು ಅಂತ ನನ್ನ ಮನಸ್ಸಲ್ಲಿ ಇರೋದು. ಏನಕ್ಕೋಸ್ಕರ ಅದನ್ನ ಆಯ್ಕೆ ಮಾಡ್ಕೊಂಡ್ರಿ? ಈ ಪುಟ್ಬಾಳೆಗೆ ರೇಟ್ ಇದೆ, ಪಚ್ಚಬಾಳೆಗೆ ರೇಟ್ ಕಮ್ಮಿ ಇದೆ. ಪುಟ್ಬಾಳೆ ಏನಿಂದ ಅಂದ್ರೆ ನಾವು ಸ್ಟಾರ್ಟಿಂಗ್ ಮಾಡಿದ್ರು 18-20 ಆತರ ರೇಟ್ ಸಿಗ್ತಾ ಇದೆ, ಅದೇ ಪಚ್ಚಬಾಳೆಗೆ 5 ರೂಪಾಯಿ 6 ರೂಪಾಯಿ ಇದೆ. ಇಲ್ಲೆಲ್ಲ ಪುಟ್ಬಾಳೆನೇ ಜಾಸ್ತಿ ಆಗ್ತಾ ಇರೋದು, ಅದಕ್ಕೋಸ್ಕರ ನಾನು ಪುಟ್ಬಾಳೆನೇ ಹಾಕಿದ್ದೀನಿ. ಪುಟ್ಬಾಳೆ ಹಾಕಿದ್ರಿ, ಅದಕ್ಕೆ ಮತ್ತೆ ಬಾಳೆಗಿಡ ಅಂತಂದ್ರೆ ಎಲ್ಲಾ ಸಸಿಗಳಿಗೆ ಬಂದಂಗೂ ಅದಕ್ಕೂ ಕೆಲವಾರು ರೋಗಗಳು ಬರುತ್ತೆ. ಆ ರೋಗದ ಬಗ್ಗೆ ಮಾತಾಡೋದಾದ್ರೆ ತಮ್ಮ ಬಾಳೆ ತೋಟಕ್ಕೆ ಯಾವ್ಯಾವ ರೋಗ ಬಂತು, ನೀವು ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಿದ್ರಿ? ನಾನು ಹಾಕಿದ ಪ್ರಕಾರ ನನ್ನ ಇದರಲ್ಲಿ ಮೊದಲನೇ ಟೈಮ್ ಹಾಕಿದ್ದು ಅಂದ್ರೆ ಯಾವಾಗ್ಲೂ ಅದರಲ್ಲಿ ಕೃಷಿನೇ ಮಾಡಿರ್ಲಿಲ್ಲ, ಆದ ಕಾರಣ ರೋಗ ಕಮ್ಮಿನೇ ಬಂತು, ನನಗೇನು ರೋಗ ಏನು ಜಾಸ್ತಿ ಕಾಣಲಿಲ್ಲ. ಈಗ ಕೆಲವರು ತೋರಿಸಿದಾಗ ಎಲ್ಲ ಇಂಥ ರೋಗ ಇದೆ ಇಂಥ ಔಷಧಿ ಹೊಡಿ ಅಂತ ಹೇಳಿದ್ದಾಗ ಹೊಡಿತಿದ್ದೆ, ಯಾಕಂದ್ರೆ ನನಗೂ ಇನ್ನು ಮೊದಲೇ ಸ್ಟಾರ್ಟ್ ಮಾಡಿರೋದಲ್ಲ, ಆದ ಕಾರಣ ಅವ್ರು ಕೇಳಿದಾಗ ಹೇಳಿ ಹೊಡಿತಿದ್ದೆ ಅಷ್ಟೇ, ಅದು ಬಿಟ್ಟರೆ ನಂದು ಏನು ರೋಗ ಏನು ಜಾಸ್ತಿ ಬೀಳಲಿಲ್ಲ. ಬಾಳೆ ಜೊತೆಗೆ ಮತ್ತೇನೇನು ಬೆಳ್ಕೊಂಡಿದ್ದೀರ? ಬಾಳೆ ಒಂದೇ, ಸದ್ಯಕ್ಕೆ ಇನ್ನೇನು ಬೆಳೆದಿಲ್ಲ. ಅಂದ್ರೆ ಬಾಳೆ ಜೊತೆಗೆ ಬೆಳಿಬಹುದಾಗಿತ್ತು ಅಂತ ಅನ್ಸಲ್ವ ನಿಮಗೆ? ಬರಲ್ಲ ಅಂತಾರೆ, ಈಗ ಅಡಿಕೆ ಗಿಡ ಹಾಕಿ ಬಾಳೆನೂ ಹಾಕಿ ನೆರಳು ಬಿಡುತ್ತಲ್ಲ, ಬೇರೆ ಫಸಲು ಏನು ಬರಲ್ಲ ಅಂತ, ನೆರಳು ಜಾಸ್ತಿ ಆದ ಕಾರಣ ಬೇರೆ ಏನು ಅದ್ರಲ್ಲಿ ಹಾಕಕ್ ಬರಲ್ಲ. ಈ ಬಾಳೆ ಜೊತೆಗೆ ಅಡಿಕೆನ ಯಾವ ರೀತಿ ಪೋಷಣೆ ಮಾಡ್ತೀರಿ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ? ಈಗ ಬಾಳೆಗೇನು ಪೋಷಣೆನ ಸೇಮ್ ಅದೇ ತರ, ಬಾಳೆಗೆ ಹಾಕುವಾಗ್ಲೇ ಅಡಿಕೆಗೂ ಗೊಬ್ಬರ ಹಾಕ್ತಿವಿ. ಏನು ಬಾಳೆಗೆ ಏನು ಮಾಡ್ತೀವಿ ಅದೇನೇ ಕೆಲಸನೂ ಅಡಿಕೆಗೂ ಮಾಡ್ತಾ ಇದ್ದೀನಿ. ಅಂದ್ರೆ ಬಾಳೆ ಮಧ್ಯದಲ್ಲಿ ಅಡಿಕೆ ಹಾಕೋದ್ರಿಂದ ಅಡಿಕೆಗೆ ಈ ನೆರಳು ಬಿದ್ದು ಅಡಿಕೆ ಬೆಳವಣಿಗೆ ಕುಂಠಿತವಾಗಲ್ವಾ? ಆಗುತ್ತೆ, ಅದನ್ನ 1-2 ವರ್ಷ ತನಕ ನಾವು ಬಾಳೆ ಇರಲೇಬೇಕು, 2 ವರ್ಷ ತನಕ. ಅದಾದ ಮೇಲೆ ಬಾಳೆ ಮತ್ತೆ ತೆಗಿತೀವಿ, ತೆಗೆದು ಆಮೇಲೆ ಏನ್ ಮಾಡ್ತೀವಿ, ಮುಕ್ಕಾಲಿಗೆ ಅಂತ ಒಂದು ದಾಯ ಬಿಟ್ಟು ಒಂದು ದಾಯಕ್ಕೆ ಕಡ್ತೀವಿ. ಅವಾಗ ನೆರಳು ಗಾಳಿ ಚೆನ್ನಾಗಿ ಆತರ ಮಾಡಿದೀವಿ. ಒಂದ ಹಾಕಿದ್ದಾಗ ಗಿಡಕ್ಕೆ ನೆರಳಬೇಕು, ಸಣ್ಣ ಗಿಡಕ್ಕೆ ನೆರಳಬೇಕು ಅಂದ ಅಡಿಕೆ ಪಕ್ಕ ಬಾಳೆ ಹಾಕೊಂತ ಬಂದ್ವಿ. ಆಮೇಲೆ ಗಿಡ ದೊಡ್ಡದಾದ ಮೇಲೆ ಒಂದ್ ಫುಲ್ ಬಾಳೆನ ತೆಗೆದು ಮತ್ತೆ ಒಂದ್ ದಾಯ ಬಿಟ್ಟು ಒಂದು ದಾಯಕ್ಕೆ ಬಾಳೆ ಕಟ್ಟಿದ್ವಿ. ಮತ್ತೆ ಬಾಳೆಯಲ್ಲಿ ಒಳ್ಳೆ ಇಳುವರಿ ಕೂಡ ಬರ್ತಾ ಇದೆ ಅಂತ ಹೇಳಿದ್ರಿ, ಎಷ್ಟು ಇಳುವರಿ ಬರ್ತಾ ಇದೆ ತಮ್ಗೆ? ಸರ್, ನನಗೆ 1 ಗೊನೆ 20-25 ಕೆಜಿ ಫಸ್ಟ್ ಅಂದ್ರೆ ಫಸ್ಟ್ ಗೊನೆ ಬರೋದು 20-22 ಕೆಜಿ ಬರ್ತಾ ಇದೆ, 20 ಕೆಜಿ ಮಿನಿಮಮ್ ಬರ್ತಾ ಇದೆ. ಎಷ್ಟು ಆಗ್ಬೋದು ತಮ್ಗೆ? ಅಂದ್ರೆ 1-2 ಕ್ವಿಂಟಲ್ ಆಗುತ್ತೆ, 2-3 ಕ್ವಿಂಟಲ್. ಈಗಿನ ರೇಟ್ ಪ್ರಕಾರವಾಗಿ ನಿಮಗೆ ಖರ್ಚು ಕಳೆದು ಎಷ್ಟು ಲಾಭ ಬರಬಹುದು? ಈಗಿನ ರೇಟ್ ಪ್ರಕಾರ 20 ರೂಪಾಯಿ ರೇಟ್ ಇದೆ, ಈಗ 20-25 ರೂಪಾಯಿ ರೇಟ್ ಇದೆ, ನನಗೆ 10-15 ರೂಪಾಯಿ ಉಳಿಯತ್ತೆ ನನಗೆ ಕೆಜಿ. ಖರ್ಚಿನ ವಿಚಾರವಾಗಿ ಮಾತಾಡೋದಾದ್ರೆ ಎಷ್ಟು ಖರ್ಚು ಬರಬಹುದು 1 ಎಕರೆಗೆ? 1 ಎಕರೆಗೆ ಅದೇ ನಾನು ಹೇಳೋ ಪ್ರಕಾರ 25 ರೂಪಾಯಿ ಅಂದ್ರೆ ನನಗೆ ಎಕರೆಗೆ 5-10 ರೂಪಾಯಿ ಐದು ರೂಪಾಯಿ ಖರ್ಚು ಬರುತ್ತೆ ನನಗೆ. ಎಕರೆಗೆ ಐದು ಅಂದ್ರೆ ಅಲ್ಲಿ ಗಿಡದ ಲೆಕ್ಕ 500 ಗಿಡಕ್ಕೆ ನನಗೆ ಅಷ್ಟು 5,000 ಖರ್ಚು ಬರುತ್ತೆ. ಒಳ್ಳೆ ಲಾಭ ಇದೆ. ಲಾಭ ಇದೆ. ತಾವು ಶಿವಮೊಗ್ಗದಲ್ಲಿ ಇದ್ರಿ ಅಂತ ಹೇಳಿದ್ರಿ, ಏನ್ ಮಾಡ್ಕೊಂಡಿದ್ರಿ ಶಿವಮೊಗ್ಗದಲ್ಲಿ? ಶಿವಮೊಗ್ಗದಲ್ಲಿ ಒಂದು ಪ್ರೈವೇಟ್ ಒಂದು ಏಜೆನ್ಸಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೇಲ್ಸ್ ಮ್ಯಾನ್ ಆಗಿದ್ದೆ, ಒಂದು ಡಿಲವರಿ ಬಾಯ್ ಅದೆ, ಒಂದು ವರ್ಷ ಡ್ರೈವಿಂಗ್ ಲೈನ್ ಮಾಡಿದೆ. ಆದ ಕಾರಣ ಬೇಜಾರಾಗಿ ಯಾವ್ದು ಕೆಲಸನೂ ನನಗೆ ಸರಿಯಾಗಿ ಸಿಗದೆ ನಾನು ಕೃಷಿ ಇದಕ್ಕೆ ಬಂದೆ. ಏನು ಅನಿಸ್ತದೆ ನಿಮ್ಗೆ ಈಗ? ತುಂಬ ಸಂತೋಷ ಆಗ್ತಿದೆ. ಆಮೇಲೆ ಎಲ್ಲ ಸಂಬಂಧಿಕರ ಜೊತೆ ಇದೀನಲ್ಲ ಅನ್ನೋ ಖುಷಿ ಇದೆ. ಅಲ್ಲಿ ಶಿವಮೊಗ್ಗದಲ್ಲಿ ನಮ್ಮವರು ಅನ್ನೋದು ಯಾರು ಇರ್ತಿರಲಿಲ್ಲ ಸಿಟಿಯಲ್ಲಿ. ಇಲ್ಲಿ ಎಲ್ಲರ ಜೊತೆನೂ ಚೆನ್ನಾಗಿ ಅನುಕೂಲವಾಗಿ ಈಗ ಏನೇ ಒಂದು ಕಷ್ಟ ಸುಖಕ್ಕಾದರೂ ಅಣ್ಣ ತಮ್ಮಂದರು ಮಾವರು ಭಾವರು ಎಲ್ಲರ ಜೊತೆಗೆ ಇದ್ದು ಸಂತೋಷವಾಗಿದ್ದೀನಿ. ಗೊಬ್ಬರ ಅಂತ ಹೇಳಿದ್ರಿ, ಯಾವ್ಯಾವ ಸಮಯದಲ್ಲಿ ಗೊಬ್ಬರ ಕೊಡ್ತೀರಾ? ಇದಕ್ಕೆ ಬಾಳೆಗೆ ಮಾತ್ರ ನಾನು ಒಂದು 3 ತಿಂಗಳಿಗೆ ಇಲ್ಲ 2 ತಿಂಗಳಿಗೆ ಒಂದ್ಸಲಿ ಕೊಡ್ತಾ ಇದ್ದೆ. 3 ತಿಂಗಳಿಗೆ ಅಂತೂ ಕೊಟ್ಟೆ ಕೊಡ್ತೀನಿ, ಒಂದು 200 ಗ್ರಾಮ್ ಕೊಡ್ತೀನಿ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಲ್ಲಿರ್ತಕ್ಕಂಥವನ್ನ ಏನಾದ್ರು ಭೇಟಿ ಆಗಿದ್ರ ಅಥವಾ ಹೇಗೆ? ಇಲ್ಲ ಇಲ್ಲ ಇಲ್ಲ, ಅವ್ರಿಗೇನು ಭೇಟಿ ಆಗಿಲ್ಲ. ಎಲ್ಲ ಇಲ್ಲೇ ನಮ್ಮ ಅಣ್ಣ ಅವರು ಹೇಳಿದ್ನಲ್ಲ, ಅವರೇ ನನಗೆ ಕೃಷಿ ವಿಜ್ಞಾನಿಗಳಿದ್ದಾರೆ. ಅವರ ಒಂದು ಪೋಷ ಅವರ ಒಂದು ಪ್ರೋತ್ಸಾಹದಿಂದ ನಾನು ಮಾಡಿದ್ದೀನಿ. ಅವ್ರು ಏನ್ ಹೇಳ್ತಾರೋ ಅವ್ರಂಗೆ ಮಾಡಿದೀನಿ ನಾನು. ಅವ್ರ ಹಳೆ ಮಾರಿಂದ ಏನ್ ಬಂದಿರುತ್ತೋ ಅದು ನಿಮಗೆ ಹೇಳಿ ಮಾಡಿಸ್ತಾ ಇದ್ದಾರೆ. ಹೌದೌದು, ಅವ್ರು ಏನೊಂದ್ ಪದ್ದಿಂದ ಇಲ್ಲೇ ಎದ್ದಿ ಮಾಡ್ಕೊಂಡು ಹೋಗಿದ್ದಾರ, ಅವ್ರು ಹೆಂಗೆ ಹೇಳ್ತಾರೋ ಅವ್ರು ಕೇಳ್ಕೊಂಡು ಅವರಾಗೆ ಮಾಡಿದ್ದೀನಿ. ಅವರು ನೋಡಿ ನಮ್ತಿಂದ ನೀನು ಚೆನ್ನಾಗೆ ಬಂದಿದೆ ಅಂತೇಳಿ ನನಗೆ ಪ್ರೋತ್ಸಾಹ ಮಾಡಿದೆ. ಯಾಕಂದ್ರೆ ನಾನು ಅವ್ರು ಹೇಳೋದಾಗೆ ಎಲ್ಲ ಮಾಡಿ ಅದಕ್ಕೆ ಇಂಟ್ರೆಸ್ಟ್ ಕೊಟ್ಟೆ ಅಂತ ಹೇಳ್ತಾರಲ್ಲ, ಒಂದು ಇಂಟ್ರೆಸ್ಟ್ ಕೊಟ್ಟು ಮಾಡಿದೆ ಅಂದರೆ ಯಾವಾಗ ಇದು ಸಕ್ಸಸ್ ಆಗ್ತೀವಿ ಅಂತೇಳಿ ಒಳ್ಳೆ ಇಂಟ್ರೆಸ್ಟ್ ಕೊಟ್ಟೆ, ನನಗೆ ಅದು ಬೆಲೆ ಸಿಕ್ತು ನನಗೆ. ಬಾಳೆ ತೋಟಕ್ಕೆ ನೀರನ್ನು ಹಾಕಬೇಕಾಗುತ್ತೆ, ಆ ನೀರನ್ನು ಯಾವ ರೀತಿ ಅದಕ್ಕೆ? ನೀರು ಅಂದರೆ ಬೋರ್ ಹೊಡೆಸಿದ್ದೀವಿ, ಬೋರ್ ಹೊಡೆಸಿ ಅದಕ್ಕೆ ಹನಿ ನೀರಾವರಿ ಮಾಡಿಸಿದ್ದೀವಿ. ಅದಕ್ಕೆ ಒಂದು ಕರೆಂಟ್ ಎರಡು ಕರೆಂಟ್ ನೀರು ಬಿಡ್ತೀನಿ ನಾನು. ಅಂದರೆ 6 ಗಂಟೆ ಕರೆಂಟ್ ಕೊಡ್ತಾರ, 12 ಗಂಟೆ ನೀರು ಬಿಡ್ತೀನಿ. ಆಮೇಲೆ ಮತ್ತೆ ಒಂದು ವಾರ ಮತ್ತೆ ಬಿಡುವುದಿಲ್ಲ. ಈ ರೀತಿಯಾಗಿ ನೀರಿನ ನಿರ್ವಹಣೆ ಮಾಡ್ತೀರಿ? ಆ ರೀತಿ ನೀರಿನ ನಿರ್ವಹಣೆ ಮಾಡ್ತಾ ಇದ್ದೀವಿ. ತಮ್ಮ ಭೂಮಿಯಲ್ಲಿ ಅಡಿಕೆ ಹಾಕಿರೋದ್ರಿಂದ ನೀರು ನಿಲ್ಲಬಾರದು, ಹಸಿ ಆಗುತ್ತೆ ಅಂತಾರೆ, ನೀವು ಯಾವ ರೀತಿಯಾಗಿ ಒಂದು ಪದ್ಧತಿನ ಅನುಸರಿಸಿದೀರಾ? ನಮ್ಮದು ಡ್ರಿಪ್ ಹನಿ ನೀರಾವರಿ ಆದಾಗಿಂದ ನೀರು ಜಾಸ್ತಿ ಹರಿದು ಹೋಗೋದಾಗ್ಲಿ ನಿಲ್ಲೋದಾಗ್ಲಿ ಆಗಲ್ಲ. ನಮಗೆ ಎಷ್ಟು ಬೇಕು ಅದಕ್ಕೆ ಎಷ್ಟು ಬೇಕು ಅನ್ನೋದು ಗೊತ್ತಾಗುತ್ತಲ್ಲ, ಆದ ಕಾರಣ ಅದೆಷ್ಟು ಬೇಕು ಅಷ್ಟೇ ಕೊಟ್ಟು ನಾವು ಮತ್ತೆ ಆಫ್ ಮಾಡ್ಬಿಡ್ತೀವಿ ನೋಡ್ರಿ. ಮತ್ತೆ ಜಾಸ್ತಿ ನೀರು ನಿಲ್ಲೋ ಹಾಗೆ ಆಗಲಿ ಹರಿಯೋ ಹಾಗೆ ಆಗಲಿ ನಾವು ಬಿಡೋದಿಲ್ಲ. ಅಡಿಕೆ ಮತ್ತೆ ಬಾಳೆ ಇರೋದ್ರಿಂದ ಸ್ವಲ್ಪ ಕಳೆ ಜಾಸ್ತಿ ಬರಬಹುದು ಮಧ್ಯದಲ್ಲಿ, ಆ ಕಳೆ ನಿರ್ವಹಣೆ ಹೇಗೆ ಮಾಡ್ತೀರಾ? ಈ ಬಾಳೆ ಇರೋದ್ರಿಂದ ಕಳೆ ಒಂದ್ ಸ್ವಲ್ಪ ಕಮ್ಮಿನೇ. ಬಾಳೆ ಇದ್ರೆ ಸೂರ್ಯನ ಬೆಳಕು ಜಾಸ್ತಿ ಬೀಳಲ್ಲ, ಕಳೆ ಕಮ್ಮಿ ಇರುತ್ತೆ, ಜಾಸ್ತಿ ಇರಲ್ಲ. ನಾವೇನ್ ಮಾಡ್ತೀವಿ ಅವಾಗ, ಈಗ ಒಂದು ಸಾಲ ಬಿಟ್ಟು ಸಾಲ ಹಾಕಿದಾಗ ಒಂದು ಮುಖ ಟ್ರ್ಯಾಕ್ಟರ್ ಹೊಡಿಸ್ಕೊಂತೀವಿ, ಇಲ್ಲ ಕಳೆ ತೆಗೆಸ್ತೀವಿ, ಆಳಚ್ಚಿ ಕಳೆ ತೆಗೆಸ್ತೀವಿ. ಇತ್ತೀಚಿನ ದಿನದಲ್ಲಿ ಕೂಲಿ ಕಾರ್ಮಿಕರು ಸಿಗೋದು ಭಾರಿ ಕಷ್ಟ, ಅದನ್ನ ಹೇಗ್ ಮಾಡ್ತೀರಾ? ಕೂಲಿ ಕಾರ್ಮಿಕರು ಕಷ್ಟ ಆದ ಒಂದು ಕಳೆ ಇಲ್ಲ ಅಂದರೆ ಈಗ ಬುಡ ಮಾತ್ರ ತಗ್ಸೋದು, ಇಲ್ಲ ಅಂದ್ರೆ ನಮ್ಮ ಕೈಲಾದ್ರೆ ನಾವು ಮಾಡೋದು ಒಂದು ಗಂಟೆ ಒಂದೂವರೆ ಗಂಟೆ ಎಷ್ಟಾದಷ್ಟು ಮಾಡ್ತೀವಿ, ಸಿಕ್ಕಾಗ ಮಾಡಿಸೋದು. ಈಗ ಹೇಳೋದಾಗಿ ಕೂಲಿ ಕಾರ್ಮಿಕರು ಭಾರಿ ಸಿಗೋದು ಇಲ್ಲ, ಕಷ್ಟನೂ ಈಗ ಅವರು ಬರೋ ಇದಕ್ಕೆ. ಆದಷ್ಟು ನಾವೇ ಮಾಡ್ತೀವಿ ಕೆಲಸ. ಅಂದ್ರೆ ಬಾಳೆಗಿಡ ಪೋಷಣೆ ಹೇಗೆ ಮಾಡ್ತೀರಾ? ಗಿಡದಿಂದ ಈಗ ಒಂದು ಸಲ ಅದನ್ನ ಮಾಡಿದ್ಮೇಲೆ ಅವಾಗ ಬಾಳೆ ಜೊತೆ ಮತ್ತೆ ಸೈಡ್ ಅಲ್ಲಿ ಒಂದೊಂದು ಗುಣಿ ಬರ್ತಾ ಇರುತ್ತೆ, ಅದರಲ್ಲೂ ಮತ್ತೊಂದು ಹೊರಕಾಣ್ತಾ ಇರುತ್ತೆ, ಅದೊಂದು ಕುಯ್ಯೋದ್ ಬಿಟ್ರೆ ಅದಕ್ಕೆ ಮತ್ತೆ ಗುಣಿ ತೆಗೆಯೋದು ಅಂತ ಕೆಲಸಗಳು ಏನೂ ಇರಲ್ಲ ಬಾಳೆಯಲ್ಲಿ. ಅಡಿಕೆ ಗಿಡ ಮಾತ್ರ ಸಣ್ಣ ಇದ್ದಾಗ ಅವಾಗ ಅವಾಗ ಗುಣಿ ಒಂದು 2-3 ತಿಂಗಳಿಗೆ ಒಂದ್ಸಲ ಗುಣಿ ಕೆತ್ತುತ್ತಾ ಇರ್ತೀವಿ. ಅಡಿಕೆ ಗಿಡ ನೆಟ್ಟಿದೀವಿ ಅಂದ್ರೆ ಅದನ್ನ ಯಾವ ರೀತಿ ಮಾಡಿದ್ರಿ, ಎಲ್ಲಿಂದ ತಂದ್ರಿ ಸಸಿಗಳನ್ನ, ಅಥವಾ ನೀವೇ ಮಾಡಿದ್ರು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಕೆ ಸಸಿ ಅದನ್ನ ನಮ್ದು ಹಳೆ ತೋಟ ಇತ್ತಲ್ಲ, ಹಳೆ ತೋಟದಲ್ಲಿ ಅದರಲ್ಲಿ ಗೋಟ್ ಮಾಡಿ ಅದರಲ್ಲಿ ಪ್ಯಾಕೆಟ್ ಮಾಡಿ ಅದನ್ನೇ ನಾವು ನೆಟ್ಟಿದ್ದೀವಿ. ಅಡಿಕೆ ಎಷ್ಟು ನೆಟ್ಟಿದ್ರ? ಅಡಿಕೆ 500 ಗಿಡ ನೆಟ್ಟಿದ್ದೀನಿ. ಅದು 500, ಇದು 500. ಅದು 500, ಇದು 500. ಹಳೆದೊಂದು 250 ಹಳೆ ತೋಟ. ಈ ಬಾಳೆ ಸರಿ ತೆಗಿತೀರಿ? ಬಾಳೆ ನಾನು ವರ್ಷದಲ್ಲಿ ತಿಂಗಳಿಗೆ ಒಂದು ಕ್ವಿಂಟಲ್ ಬರುತ್ತೆ ತಿಂಗಳಿಗೆ. ನಾನು ಫಸಲು ಬಿಡ್ತಾ ಇದೆ. ಮಾರ್ಕೆಟಿಂಗ್ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ರ? ಅವರು ಇಲ್ಲೇ ಬಂದು ತೋಟದಲ್ಲೇ ಬಂದು ಅವರೇ ಕೇಳ್ಕೊಂಡು ಹೋಗ್ತಾರೆ, ಅವರೇ ತಗೊಂಡು ಹೋಗ್ತಾರೆ. ನೀವು ಕೃಷಿ ಇದಕ್ಕೆಲ್ಲ ಹೋಗಲ್ವಮ್ಮ? ಇದಕ್ಕೆ ಇಲ್ಲ, ಅದು ಯಾವ ಇಲ್ಲ, ಇಲ್ಲಿ ಅವರೇ ಬರ್ತಾರೆ, ಅವರೇ ಬಂದು ಈಗ ಇಲ್ಲಿಂದ ಅಲ್ಲಿ ಹೋಗೋದು ಅದೇ ಆಗುತ್ತೆ. ಅವರೇ ಬಂದು ತಗೊಂಡು ಹೋದಕ್ಕೂ ಅಷ್ಟೇ ಲಾಭ. ಈಗ ನಾನು ಇಲ್ಲಿಂದ ತಗೊಂಡು ಹೋಗೋಕ್ಕೂ ನನಗೆ ಅಷ್ಟೇ ಖರ್ಚು ಬರುತ್ತೆ, ಅವರೇ ಬಂತಾಂಡು ಏನು 1 ರೂಪಾಯಿ ಕಮ್ಮಿ ತಗೊಂತಾರೆ, ಅದೇ ರೇಟಿಗೆ ಕೊಡೋ. ಹತ್ರ ತಗೊಂಡೆ ಲಾಭ ತಗೋತಿದ್ದೀರ? ಹತ್ರ ತಗೊಟ್ಟೆ ಲಾಭ ತಗೊಂತಾ ಇದ್ದೀನಿ. ಈಗ ದೂರ ಹೋಗಿ ಕೊಡೋದು ಅಷ್ಟೇ ಇರುತ್ತೆ. ಈಗ ನಾನು ಏನೇ ತಗೊಂಡು ಹೋದ್ರು ಎಲ್ಲ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ಲೆಕ್ಕ ಹಾಕಿದ್ರು ಅಷ್ಟೇ ಆಗುತ್ತೆ. ಅವರೇ ಬಂದು ತಗೊಂಡು ಹೋದ್ರು ಅಷ್ಟೇ ಆಗುತ್ತೆ. ಅವರೇ ಅಂದ್ರೆ ಅವರೇ ಎಲ್ಲ ಕಟ್ ಮಾಡ್ಕೊಂಡು ಹೋಗ್ತಾರ, ಅಥವಾ ನೀವು ಕಟ್ ಮಾಡಿ ಇಟ್ಟಿರ್ಬೇಕು? ಇಲ್ಲ ಇಲ್ಲ, ಅವರೇ ಬಂದು ಕಟ್ ಮಾಡಿ ಯಾವ್ದು ಬರುತ್ತೆ ಯಾವ್ದು ಬಂದಿದೆ ಅಂತ ನೋಡಿ ಕಟ್ ಮಾಡಿ ಅವರೇ ತೂಕ ಮಾಡ್ಕೊಂಡು ಅವರೇ ಲೋಡ್ ಮಾಡ್ಕೊಳ್ತಾರೆ. ಯಾವ ರೀತಿ ಮಣ್ಣು ನೀವು ನಿಮ್ಮ ಒಂದು ಕೃಷಿ ಭೂಮಿ ಇರ್ತಕ್ಕಂಥದ್ದು? ಈಗ ನಂದು ಮರಳು ಮಿಶ್ರಿತ ಮಣ್ಣು, ನಂದು ಸ್ವಲ್ಪ ಅಂದ್ರೆ ನೀರಿದ್ದ ನೀರು ಬಿಟ್ಟರೆ ಸ್ಮೂತ್ ಇರುತ್ತೆ, ಗಟ್ಟಿ ಅಂದ್ರೆ ಫುಲ್ ನೀರಿಲ್ಲ ಅಂದ್ರೆ ಕಲ್ಲಾದಂಗೆ ಆಗತ್ತೆ. ಒಂಥರ ಮರಳು ಮಿಶ್ರಿತ ಭೂಮಿ, ನಂದು ಒಳ್ಳೆ ಫಲವತ್ತೆ ಚೆನ್ನಾಗಿದೆ, ಫಲವತ್ತತೆ ಚೆನ್ನಾಗಿದೆ ಅಂತ ಹೇಳ್ತೀರಿ. ಮತ್ತೆ ಇಲ್ಲಿ ಅಕ್ಕಪಕ್ಕ ತೋಟದವ್ರು ನಾವು ನೋಡ್ತಾ ಇದೀವಿ, ಆ ಕಡೆ ಕೆರೆಯಿಂದ ಮಣ್ಣು ಎಲ್ಲ ಒಡ್ಸೋದ್ ನಾವು ನೋಡ್ತಾ ಇದೀವಿ, ನೀವು ಆ ರೀತಿಯಾದ ಕ್ರಮಗಳನ್ನ ತಗೊಂಡಿದ್ರ? ಇಲ್ಲ ಇಲ್ಲ, ನನಗೆ ಕೆಲವರು ಹೇಳೋ ರೀತಿಯಲ್ಲಿ ಮೇಲ್ಮಣ್ಣು ಹಾಕ್ಸ್ಬಾರ್ದು ಅಂತಾರೆ, ಆದ ಕಾರಣ ಅದೊಂದು ತಲೆಯಲ್ಲಿ ಇಟ್ಕೊಂಡಿದ್ದೀನಿ, ಮೇಲ್ಮಣ್ಣು ಹಾಕ್ಸ್ಬಾರ್ದು, ಇರೋ ಮಣ್ಣನ್ನೇ ಫಲವತ್ತೆ ಮಾಡಬೇಕು, ಅದನ್ನೇ ರಾಸಾಯನಿಕ ಗೊಬ್ಬರ ಹಾಕದ್ ಬಿಟ್ಟು ನೆಕ್ಸ್ಟ್ ಗೊಬ್ಬರ ಸಗಣಿ ಗೊಬ್ಬರ ಆ ತರ ಮಾಡ್ಬೇಕು ಅನ್ನೋದು ಐಡಿಯಾ ಇದೆ. ಇರೋ ಮಣ್ಣನ್ನೇ ಪೋಷಣೆ ಮಾಡ್ಬೇಕು, ಮೇಲ್ಮಣ್ಣು ಹಾಕ್ಬಾರ್ದು ಅಂತ ನನ್ನ ಮನಸ್ಸಲ್ಲಿ ಇರೋದು. ನಿಮ್ಮ ತಂದೆಯವರು ಕೃಷಿಕರು ಅಥವಾ ನೀವು ಮಾತ್ರನ? ಇಲ್ಲ ಇಲ್ಲ, ಈಗ ನಾನು ಕೃಷಿಕರು, ನಮ್ಮ ತಂದೆಯವರೆಲ್ಲ ಹಳಬರು, ಅವಾಗ ಕೃಷಿಕರಾಗಿದ್ರು, ಅವರಿಗೆ ಏನಿಲ್ಲ, ನಾನು ಮಾಡ್ತಾ ಇದ್ದೀನಿ. ನೀವೇ ಈಗ ಪ್ರಾರಂಭ ಅಂತ ಅನ್ಕೋಬೇಕು. ಹೌದು, ನಾನೇ ಪ್ರಾರಂಭ. ಏನ್ ಹೇಳ್ತೀರಾ ನೀವು ಬೇರೆಯವರಿಗೆ? ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಟೌನ್ ಸೇರ್ಕೊಂತಾರೆ, ಯಾರು ಕೃಷಿ ಮಾಡ್ತಾರೆ ಅದರಿಂದ ಆದಾಯ ಬರುತ್ತೋ ಬರಲ್ಲೋ ಏನ್ ಮಾಡ್ಬೇಕು ಅಂತ ಅನ್ಕೊಂಡವ್ರಿಗೆ ತಾವ್ ಏನ್ ಹೇಳಕ್ ಇಷ್ಟಪಡ್ತೀರಿ? ಅವರಿಗೆ ಈಗ ಕೆಲವ್ರಿಗೆ ಕೃಷಿ, ಅವರ ತೋಟ ಏನೋ ಗದ್ದೆ ಹೊಲ ಇದ್ರೆ ದಯವಿಟ್ಟು ಅವ್ರ ಕೃಷಿಯಲ್ಲಿ ಇಂಟ್ರೆಸ್ಟ್ ತೋರಿಸೋದು ಒಳ್ಳೇದು. ಅವರಲ್ಲಿ ಆದಾಯ ಇದ್ದು ಹೊರಗಿನ ಆದಾಯ ಅಲ್ಲಿ ಅವ್ರ ಮನೆ ಆದಾಯ ಅಲ್ಲಿ ಏನಾದ್ರು ಇತ್ತು ಅಂದ್ರೆ, ಈಗ ಏನೇ ಆದ್ರೂ ಆದಾಯ ಬೇಕು ಮಾಡಕ್ಕೆ. ಕೃಷಿ ಮಾಡಿ ಅಂದಿದ ತಕ್ಷಣ ಅವರು ಈಗ ಕೇಳ್ತಾರೆ ಹೆಂಗ್ ಮಾಡೋದು, ಆದಾಯ ಬೇಕೇ ಬೇಕು. ಮೊದಲು ಆದಾಯ ಹಾಕಿ ಮಾಡಿದ್ರೆ ಖಂಡಿತ ಸಕ್ಸಸ್ ಆಗ್ಬೋದು. ಆದಾಯ ಇಲ್ಲದೆ ಏನೂ ಮಾಡಕ್ ಬರಲ್ಲ. ಒಂದು ಫಸ್ಟಿಗೆ ಆದಾಯ ಅನ್ನೋದು ಹಾಕ್ಲೇಬೇಕು. ಫೌಂಡೇಶನ್ ಅಂತೀವಲ್ಲ, ಆ ಥರ ಬೇಕೇ ಬೇಕು. ಒಂದು ಬೋರ್ ಇರಬೇಕು ಫಸ್ಟಿಗೆ, ಸುಮ್ಮನೆ ಮಾಡ್ತೀವಿ ಅಂತ ಬರಲ್ಲ, ನೀರು ಬೇಕು ಮೇನು. ಈಗ ಕೆರೆನೋ ಇಲ್ಲ ಚಾನಲೋ ಏನೋ ಇದ್ರೆ ಏನೋ ಒಂದು ವ್ಯವಸ್ಥಿತ ಮಾಡ್ಕೊಂಡು ಮಾಡಿದ್ರೆ ಖಂಡಿತ ಕೃಷಿಯಲ್ಲಿ ಒಳ್ಳೆ ಲಾಭ ಇದೆ. ಬೇರೆ ಕಡೆ ಹೋಗೋದಲ್ಲಿ ತಮ್ಮ ಕೃಷಿ ಜಮೀನಲ್ಲಿ ತಾವು ಮಾಡಿದ್ರೆ ಒಳ್ಳೇದು. ಒಳ್ಳೇದು, ಹೌದು ಹೌದು. ಬೇರೆ ಕಡೆ ಹೋಗೋ ಬಂದು ಏನ್ ದುಡಿದ್ರು ನಾವು ಅಷ್ಟೇ, ವರ್ಷಕ್ಕೆ ಇಷ್ಟು ಅನ್ನೋ ಹಂಗೆ ಅಂದಾಜಾಗಿ ಹಾಕಿದ್ರು ನಾವು ಅಷ್ಟೇ ದುಡಿತೀವಿ. ಇಲ್ಲಿ ಮನೆ ಮಲ್ಲೂ ಆಗುತ್ತೆ, ಮನೇಲಿ ಇದ್ದಂಗೂ ಆಗುತ್ತೆ, ನಮ್ಮ ಜಮೀನಲ್ಲಿ ನಾವೇ ದುಡಿದು ನಾವೇ ತಿನ್ನೋ ಒಂದು ಇದರಲ್ಲಿ ಆಗುತ್ತೆ. ಎಷ್ಟು ವರ್ಷ ಬಾಳೆ ಹಾಕಬೇಕು ಅಂತ ತಾವು ಅನ್ಸ್ಕೊಂಡ್ರದ? ಈಗ ನಾನು ಬಾಳೆನ ತೆಗೆಯೋದು ಬೇಡ, ಬಾಳೆ ಇರಲಿ ಅನ್ನೋದೇ ಒಂದು ಇದು. ಅಂದ್ರೆ ಆ ಬಾಳೆಯಿಂದ ಅಡಿಕೆ ಗಿಡಕ್ಕೂ ಒಳ್ಳೇದು ಅಂತಾರೆ. ಈಗ ಕೇಳಪಟ್ಟ ಹಾಗೆ ನಾನೇನು ಯುವ ಕೃಷಿಕ, ನನಗೂ ಅಷ್ಟು ಅನುಭವ ಇಲ್ಲ. ಕೇಳೋರು ಹೇಳೋ ರೀತಿಯಲ್ಲಿ ಅದೇನು ಆಕ್ಸಿಜನ್ ಬಿಡೋ ಆಕ್ಸಿಜನ್ನು ಅಡಿಕೆ ಗಿಡಕ್ಕೆ ಒಳ್ಳೇದಾಗುತ್ತೆ ಅನ್ನೋದು ಕೇಳ್ಪಟ್ಟೆ. ಈಗ ಏನು ಬೆಳಿಗ್ಗೆ ಹೇಳ್ಕೊಳೋದು ಆಕ್ಸಿಜನ್ ಬಿಡೋ ಉಸಿರು ಅಡಿಕೆ ಗಿಡಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ಆದ ಕಾರಣ ಅದು ಬಿಡಲಿ, ಬಾಳೆಗೂನೆ ಬರಲಿ, ಬಿಡಲಿ ಇರಲಿ ಅನ್ನೋದು ನನ್ನ ಉದ್ದೇಶ. ಒಂದು ಹಾಕೋ ಬದಲು ದಾಯ ಬಿಟ್ಟು ದಾಯ ಹಾಕೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ದೂರ ದೂರ ಇರೋದ್ರಿಂದ ನಿಮ್ಗೆ ಅಡಿಕೆಗೂ ತೊಂದರೆ ಇಲ್ಲ, ಬಾಳೆಗೂ ತೊಂದರೆ ಇಲ್ಲ. ಹೌದು, ಗಾಳಿ ಬೆಳಕು ಆಡಬೇಕು. ಈಗ ಮೇನು ಅಡಿಕೆ ಗಿಡ ನಮಗೆ ನೆಕ್ಸ್ಟ್ ಮೇನ್, ಅವಾಗ ಬಾಳೆ ನಮ್ಗೆ ಜಾಸ್ತಿ ಇದು ಬರಲ್ಲ. ಅಡಿಕೆ ಗಿಡಕ್ಕೆ ಬಿಸಿಲು ಬಿದ್ದರೆ ಅಡಿಕೆ ಗಿಡ ಇಲ್ಲ ಅಂದ್ರೆ ಏನು ಮಾಡುತ್ತೆ? ಅದು ಬಿಸಿಲು ಬೀಳಲಿಲ್ಲ ಅಂದ್ರೆ ಅದು ಬಿಸಿಲು ಹುಡ್ಕೊಂಡು ಕೋಲು ಹೋದಂಗೆ ಹೋಗ್ಬಿಡುತ್ತೆ, ಗಿಡ ದಪ್ಪ ಬರಲ್ಲ. ಕೋಲು ಹೋದಂಗೆ ಹೋಗುತ್ತೆ ಅಂದ್ರೆ ಬಿಸಿಲು ಹುಡ್ಕೊಂತ ಅಲ್ಲಿ ನೆರಳು ಬೀಳಲ್ಲ, ಅದು ನೆರಳು ಬೀಳುತ್ತಲ್ಲ, ಅದೇನು ಮಾಡಿ ಬಿಸಿಲು ಹುಡ್ಕೊಂತ ಬೇಗ ಮೇಲೆ ಎದ್ದಳುತ್ತೆ ಅಂತ. ಈಗ ಕೇಳ್ಪಟ್ಟ ಅನುಭವದಲ್ಲಿ ಆ ಥರ ನೋಡಿದ್ದೀನಿ ನಾನು ಅದನ್ನು, ಯಾವ ಗಿಡಗಳು ಹೆಂಗೆ ಅಲ್ಲಿ ಜಾಸ್ತಿ ನೆರಳಿದ್ರೆ ಕೋಲು ಇದ್ದಂಗೆ ಇರ್ತವೆ ಗಿಡ, ಅದೇ ಒಳ್ಳೆ ಬಿಸಿಲು ಬಿದ್ದು ಒಳ್ಳೆ ಗಾಳಿ ಬೆಳಕಿದ್ದ ಭಾರಿ ಚೆನ್ನಾಗಿರುತ್ತೆ ಗಿಡಗಳು. ಬಾಳೆ ಕೃಷಿಯಲ್ಲಿ ಹೆಚ್ಚು ಅನುಭವ ತಮಗೆ ಈಗಾಗಲೇ ಆಗಿದೆ. ಆಗಿದೆ ಆಗಿದೆ. ಅದೇ ರೀತಿ ಹೇಳಿದಾಗೆ ನನ್ನ ಏನಿದಾರ ನನ್ನ ಸಹೋದರರು ಏನೋ ಅವರ ಒಂದಿದ್ರಿಂದ ನಾನು ಅನುಭವ ಪಟ್ಟಿದ್ದೀನಿ, ಖುಷಿಯಾಗೂ ಇದ್ದೀನಿ. ಈಗ ಈ ಬಾಳೆ ತೋಟ ಅಂದ್ರಿ, ಆ ಎಲೆನ ಏನಾದ್ರೂ ನೀವು ಮಾರುಕಟ್ಟೆಗೆ ಏನೋ ಕೊಡ್ತೀರಾ? ಹೇಗೆ? ಇಲ್ಲ, ನಮ್ಮಲ್ಲಿ ಆ ತರ ಏನಿಲ್ಲ, ಬೇರೆಯವ್ರು ಬರ್ತಾರೆ. ಇಲ್ಲ, ನಮ್ಮಲ್ಲಿ ಕೆಲಸ ಮಾಡೋರು ಕೆಲವ್ರು ಮಾಡ್ತಾರೆ, ನಾವು ಕೊಡೋದಿಲ್ಲ. ಅದು ಕೊಡಬಾರ್ದು, ಯಾಕಂದ್ರೆ ಇನ್ನು ಎಳೆಯದಿದ್ದ ಕುಯ್ದ್ರೆ ಅದ್ರದ್ದು ಒಂದು ಕತ್ಕೊ ಇದಂಗೆ ಆಗುತ್ತೆ, ಅವಾಗ ಇಳುವರಿ ಕಮ್ಮಿ ಆಗುತ್ತೆ. ಕುಯ್ತಾರೆ, ಗೊತ್ತಿಲ್ಲದೆ ಕೆಲವ್ರು ಕುಯ್ಕೊಂಡು ಹೋಗ್ತಾರೆ. ಆದಷ್ಟು ನಾವು ತಡಿತೀವಿ ಕುಯ್ಯಲ್ಲ, ಏನೋ ನಮಗೆ ಬೇಕಾದಾಗ ಅಷ್ಟೇ ಕುಯ್ಕೊಳೋದು ಬಿಟ್ರೆ ಜಾಸ್ತಿ ಎಲೆ ಕುಯ್ಯಲ್ಲ. ಅದು ಹಸಿ ಇದ್ದಂಗೆ ಅವನ್ನ ಕುಯ್ಬಾರ್ದು. ಹೊಡ್ತಾ ಅಂದ್ರೆ ಬಾಳೆಗೂ ಹೊಡ್ತಾ, ಅದು ಫಲವತ್ತೆ ಆದ್ರೆ ಫಲವತ್ತೆ ಹೇಳ್ಕೊಳತ್ತಲ್ಲ ಹೊಡ್ತಾ ಬೀಳ್ತದ. ಒಟ್ಟು ಬಾಳೆ ಬೆಳೆದು ಒಳ್ಳೆ ಆದಾಯ ಪಡೆದಿದ್ದೀರಿ ಅಂತ ತಾವು ಹೇಳ್ಕೊಂತಾ ಇರೋದು? ಹೌದು ಸರ್, ನನಗೆ ತಕ್ಕ ಹಾಗೆ ನನಗೇನು ಬಾಳೆಯಿಂದ ಏನು ಲಾಸ್ ಆಗಿಲ್ಲ. 30-40 50 ರೂಪಾಯಿಂದನೂ ಕೆ ಜಿ ತಗೊಂಡಿನಿ, 20 ರೂಪಾಯಿಂದನೂ 50 ರೂಪಾಯಿ ತಂಗನೂ ಹೋಗಿದ್ದೀನಿ. ಒಟ್ಟು ಮಂತ್ಯಾನಕ್ಕೆ ನನಗೆ ಸಾಕು. ಬೇರೆ ಕೃಷಿಕರಿಗೆ ಬಾಳೆ ಬೆಳೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಇದನ್ನ ಕೇಳ್ತಕ್ಕಂಥ ಕಾರ್ಯಕ್ರಮ ಕೇಳ್ತಿದ್ದವ್ರಿಗೆ ಬಾಳೆ ಅದೇ ಅವರ ನೀರಲ್ಲಿ ನೀರು, ಈಗ ನೀರು ಎಲ್ಲ ಚೆನ್ನಾಗಿತ್ತು ಅಂದ್ರೆ ಬಾಳೆ ಬೆಳೆದ್ರೆ ಮಾತ್ರ ಖಂಡಿತ ಅವರಿಗೆ ಅನುಕೂಲ ಇದೆ ಸರ್. ಎಲ್ಲ ಕೃಷಿಕರಿಗೂ ತಮ್ಮ ಒಂದು ಸಲಹೆ? ಏನಿಲ್ಲ, ಕೃಷಿ ಇಲ್ಲೇ ಒಳ್ಳೆ ಅನುಭವ ಇದೆ, ಉತ್ಸಾಹ ಇದೆ, ಎಲ್ಲವೂ ಇದಾವೆ. ಕೃಷಿನೇ ಒಳ್ಳೆಯದು ಬೇರೆ ಕೆಲಸಕ್ಕಿಂತ. ಎಲ್ಲ ಅನುಕೂಲವಾಗಿದ್ರು ಕೃಷಿಯಲ್ಲಿ ಮುಂದುವರಿಯೋದು ಚಂದ ಅಂತ ನನ್ನ ಇಷ್ಟ. ಒಳ್ಳೇದು ಹರೀಶ್ ಅವರೇ, ತಾವು ಇದುವರೆಗೂ ತಾವು ಬೆಳೆದಂತಹ ಬಾಳೆ ಕೃಷಿ ಬಗ್ಗೆ ಅನುಭವನ ನಮಗೆ ಹೇಳ್ಕೊಂಡಿದ್ದೀರಾ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಚನ್ನಗಿರಿ ತಾಲೂಕು ಸೋಮಶೆಟ್ಟಿ ಹಳ್ಳಿಯ ಕೃಷಿಕ ಶ್ರೀ ಹೆಚ್ ಸಿ ಹರೀಶ್ ಅವರ ಬಾಳೆ ಕೃಷಿಯ ಅನುಭವ ಕುರಿತ ಸಂದರ್ಶನ ಕೇಳಿದ್ರಲ್ಲ, ಇವರನ್ನ ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ಇನ್ನು ಮುಂದೆ ಕೇಳೋಣ, ಚಿತ್ರದುರ್ಗ ಜಿಲ್ಲೆ ಬೊಮ್ಮೇನಹಳ್ಳಿಯ ಶ್ರೀಮತಿ ಸಿದ್ದಲಿಂಗಮ್ಮ ಮತ್ತು ಸಂಗಡಿಗರಿಂದ ಜನಪದ ಗೀತೆ, ಅದರಲ್ಲಿ ಯಲ್ಲಮ್ಮನ ಪದ ಕೇಳೋಣ. ಇದುವರೆಗೂ ಚಿತ್ರದುರ್ಗ ಜಿಲ್ಲೆ ಬೊಮ್ಮೇನಹಳ್ಳಿಯ ಶ್ರೀಮತಿ ಸಿದ್ದಲಿಂಗಮ್ಮ ಮತ್ತು ಸಂಗಡಿಗರಿಂದ ಜನಪದ ಗೀತೆ ಕೇಳಿದ್ರಿ. ಇದೊಂದು ಪ್ರಕಟಣೆ. ದಿನಾಂಕ 18/6/2023 ಅಂದರೆ ನಾಳೆ ಭಾನುವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಶ್ರೀ ಸತ್ಯಸಾಯಿ ಸಮಗ್ರ ಶಿಕ್ಷಣ ಸಂಸ್ಥೆ ನ್ಯೂಟೌನ್ ಭದ್ರಾವತಿ ಇಲ್ಲಿ ಸುಬ್ಬಯ್ಯ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ತಜ್ಞ ವೈದ್ಯರುಗಳು ಮತ್ತು ಸಿಬ್ಬಂದಿ ವರ್ಗದವರ ಸಹಕಾರದೊಂದಿಗೆ ಸಾರ್ವಜನಿಕರಿಗಾಗಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ಈ ಶಿಬಿರದಲ್ಲಿ ಇಸಿಜಿಯೊಂದಿಗೆ ಹೃದಯ, ಕಿಡ್ನಿ, ದಂತ, ಕಣ್ಣು, ಕಿವಿ, ಮೂಗು, ಗಂಟಲು, ಮೂಳೆ, ನರ, ಚರ್ಮ ರೋಗಗಳಿಗೆ ಹಾಗೂ ಸಕ್ಕರೆ ಕಾಯಿಲೆ, ಮಕ್ಕಳು ಮತ್ತು ಸ್ತ್ರೀಯರ ಕಾಯಿಲೆಗಳಿಗೆ ನುರಿತ ತಜ್ಞ ವೈದ್ಯರುಗಳಿಂದ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆಯನ್ನು ಕೊಡಿಸಲಾಗುವುದು. ಸಾರ್ವಜನಿಕ ಬಂಧುಗಳು ಈ ಶಿಬಿರದ ಸದುಪಯೋಗ ಪಡಿಸಿಕೊಳ್ಳಬಹುದಾಗಿದೆ. ಪ್ರಕಟಣೆ ಪ್ರಶಾಂತಿ ಸೇವಾ ಟ್ರಸ್ಟ್ ನ್ಯೂಟೌನ್ ಭದ್ರಾವತಿ. ಪ್ರಕಟಣೆ ಕೇಳಿದ್ರಲ್ಲ, ಈಗ ಒಂದು ಪರಿಸರ ಗೀತೆ ಕೇಳೋಣ. ಬನ್ನಿ ಬನ್ನಿ ಮುಂದೆ ಬನ್ನಿ, ಪರಿಸರವು ಕೂಗಿದೆ. ಪರಿಸರ ಗೀತೆ ಕೇಳಿದ್ರಿ. ಪ್ರತಿದಿನ ಬೆಳಗ್ಗೆ 6:35 ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಕರುಣಾಳು ಬಾ ಬೆಳಕೆ ಮೌಲ್ಯಾಧಾರಿತ ಕಥನಗಳ ಪ್ರಸಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಇಲ್ಲಿಗೆ ಇಂದಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತೆ. ಕೇಳಿದ್ರೆ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ತೆಂಗು, ಬಾಳೆ ಮತ್ತು ಕಾಳುಮೆಣಸು ಬೆಳೆಯ ಕೃಷಿ ಅನುಭವ ಕುರಿತು ಚನ್ನಗಿರಿ ತಾಲೂಕು ಪಾಂಡಮಟ್ಟಿಯ ಕೃಷಿಕರಾದ ಶಿವಕುಮಾರ್ ಎಸ್ಟಿ ಅವರೊಡನೆ ಸಂದರ್ಶನ ಕೇಳಲಿದ್ದೀರಿ. ಇಲ್ಲಿಗೆ ಇಂದಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ನಮಸ್ಕಾರ. ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಹಾಗೂ ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮಗಳನ್ನು.